ಬರೀ ತೊಗರಿ ಅಷ್ಟೇ ಅಲ್ಲ, ನಾ ತೊಗರಿ ತಿರುಗಾಟ ಅನುಕೂಲ ಇದರಲ್ಲಿ ವಿವಿಧ ಬೆಳೆಗಳು ಕೂಡ ಕಡಲೆ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಏನೋ ಜೋಳವಾಗಿರ್ಬೋದು, ಶೇಂಗಾ ಆಗಿರ್ಬೋದು, ಮೆಣಸಿನಕಾಯಿ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಈ ಎಲ್ಲ ಬೆಳೆಗಳಲ್ಲಿ ಆ ಒಂದು ಕೀಟ ಮತ್ತು ರೋಗದ ಏನು ಸ್ಥಿತಿಗತಿ ಇದೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ, ಮುಂದಿನ ಒಂದು ವಾರದಲ್ಲಿ ರೈತರು ಏನೇನು ಕ್ರಮಗಳನ್ನು ಕೈಗೊಳ್ಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಬಹಳ ಒಂದು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ತಾಲೂಕನ್ನ ಬಹಳಷ್ಟು ವಿವರವನ್ನು ಹೇಳಕ್ಕೆ ಹೋಗುವುದಿಲ್ಲ, ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಅಫಜಲ್ಪುರ ತಾಲೂಕಿನ ಕೆಲವೊಂದು ಗ್ರಾಮಗಳಾದ ಗೊಬ್ಬೂರು ಬಿ, ಗೊಬ್ಬೂರ್ಕೆ, ಚೌಡಾಪುರ್, ಅತನೂರ್, ಬಳ್ಳೂರಿಗಿ, ಬಂಕಲಗಿ, ಹೀಗೆ ಸುತ್ತಮುತ್ತಲ ಗ್ರಾಮಗಳ ಒಂದು ತೊಗರಿ ಹೊಲಗಳಲ್ಲಿ ಸಮೀಕ್ಷೆ ಮಾಡಲಾಗಿ ಆ ಬೆಳೆ ಉತ್ತಮವಾಗಿದ, ಅಲ್ಲೇ ಅಲ್ಲೇ ಕಾಯಕತ್ವ ಹಂತದಲ್ಲಿ ಅದ ನೆಟೆ ರೋಗದ ಬಾಧೆ ಗುಳ್ಯಾಳ ಮತ್ತು ಇತರ ತಳಿಗಳಲ್ಲಿ ಜಾಸ್ತಿ ಕಂಡದ. ಕೆಲವು ಪ್ರದೇಶಗಳಲ್ಲಿ ಆ ಯಾರು ರೈತರು ಈಗ ಈ ಮಳೆ ಮೋಡ ಕವಿದ ವಾತಾವರಣ ಇರೋದರಿಂದ ಸಿಂಪಡಣೆ ಮಾಡಲಿಕ್ಕೆ ಆಗಿಲ್ಲ ಅಂತವರ ಹೊಲದಲ್ಲಿ ಕೀಟದ ಬಾಧೆ, ಹೆಸರು ಕೀಟದ ಬಾಧೆ ತೊಗರಿ ಮತ್ತು ಕಡಲೆಯಲ್ಲಿ ಆರ್ಥಿಕ ಮಟ್ಟ ಮೀರಿದೆ, ಮತ್ತು ಕೆಲವು ಪ್ರದೇಶದ ತೊಗರಿಯಲ್ಲಿ ಮೆಕ್ಕಳೆ ಬಾಧೆ ಕೂಡ ಕಂಡಿದೆ. ಇದಲ್ಲದೆ ಕಡಲೆ ಬೆಳೆ ಉತ್ತಮವಾಗಿದ್ರು ಕೂಡ ಹಸಿರು ಕೀಡೆ ಬಾಧೆ ಇದೆ. ಜೋಳ ಮತ್ತು ಕುಸುಬೆಯಲ್ಲಿ ಕೂಡ ಜೋಳದಲ್ಲಿ ಲದ್ದಿ ಹುಳುವಿನ ಬಾಧೆ ಅಥವಾ ಅರೆ ಸೈನಿಕ ಹುಳುವಿನ ಬಾಧೆ ಇರುತ್ತದೆ. ಕುಸುಬೆಯಲ್ಲಿ ಕೂಡ ಎಲೆ ತಿನ್ನುವಿನ ಕೀಟದ ಬಾಧೆ ಈ ತಾಲೂಕಲ್ಲಿ ಕಂಡ್ರೆ, ಇದೇ ರೀತಿಯಾಗಿ ಇದೇ ಒಂದು ತರನಾಗಿ ಕೂಡ ಆಳಂದ ತಾಲೂಕಿನಲ್ಲಿ ಬಹುತೇಕ ಗ್ರಾಮಗಳಲ್ಲಿ ಅಂದ್ರೆ ನಾವು ಮಾಡಿದಂತ ಈ ಒಂದು ಸಮೀಕ್ಷೆ ಮಾಡಿದ ನಿಂಬಾಳ, ಮಾದನಿಪ್ಪರ್ಗ, ಮಧುಗುಣಿಕಿ, ಕವಲಗ, ಗೋಸನೂರು, ಲಾರ್ ಚಿಂಚೋಳಿ, ಕಡಗಂಚಿ, ಪಟ್ಟಣ ಕ್ರಾಸ್, ಹೀಗೆ ಒಂದು ಸಮೀಕ್ಷೆ ಮಾಡಿದಲ್ಲಿ ಕೂಡ ಈ ಒಂದು ನಾನು ಅಫಜಲ್ಪುರ ತಾಲೂಕಿನಲ್ಲಿ ತಿಳಿಸಿದಂತ ಸ್ಥಿತಿ ಕೂಡ ಇಲ್ಲಿ ಕೂಡ ಇದೆ. ಆದರೆ ಕೆಲವು ಕಡೆ ಆಳಂದ ತಾಲೂಕಿನ ಕೆಲವೊಂದು ಪ್ರದೇಶದಲ್ಲಿ ಈಗಾಗಲೇ ಕಾಯಿಗಳು, ತೊಗರಿಯಲ್ಲಿ ಕಾಯಿಗಳು ಮಾರ್ತಾ ಇದ್ದಾರೆ. ಮತ್ತೆ ಇನ್ನು ಚಿಂಚೋಳಿ ಕಾಳಜಿ ತಾಲೂಕಿಗೆ ಬಂದರೆ ಅಲ್ಲಿ ಕೂಡ ಸ್ವಲ್ಪ ತಡವಾಗಿ ಬಿತ್ತಿದ್ದಾರೆ ಅಥವಾ ಮೊರೆದು ಕೂಡ ಬಿತ್ತಿದ್ದಾರೆ, ಅಂದರೆ ಎರಡನೇ ಬಾರಿ ಬಿತ್ತಿದ್ದಾರೆ, ಮೊದಲನೇ ಬಾರಿ ಬಿತ್ತಿದ ಬೆಳೆ ಆಳದಲ್ಲಿ. ಅಲ್ಲಿ ಏನಪ್ಪ ಅಂದರೆ ಈ ಒಂದು ಭಾಗದಲ್ಲಿ ರಾಜಾಪುರ್, ಕೋರ್ಲಿ, ಸೂಗೂರ್, ಸುಂಟ, ನಾವರ್ಗಿ, ಕೋರ್ಲಿ ಹಳ್ಳಿಗಳ ಒಂದು ಹೊಲಗಳಲ್ಲಿ ಸಮೀಕ್ಷೆ ಮಾಡಲಾಯಿತು. ಇಲ್ಲಿ ಈ ಒಂದು ಜಿಆರ್ಜಿ 811 ಹಾಕಿದಂತ ಭಾಗದಲ್ಲಿ ಉತ್ತಮವಾದ ಬೆಳೆ ಇದೆ. ಈಗ 70-80 ಹೂವು ಆಡುತ್ತಿದೆ. ಆದರೆ TS3R ಇನ್ನಿತರ ಬೆಳೆಗಳ ಹಾಕಿದಲ್ಲಿ ಬೆಳೆ ಮಾರ್ತಾ ಇದೆ. ಆದರೆ ಈ ಭಾಗದಲ್ಲಿ ಕೆಲವೊಂದು ಚಿಂಚೋಳಿ ಭಾಗದಲ್ಲಿ ಈ ಜೋಡುಮುಚ್ಚಿ ಮತ್ತು ಇನ್ನೂ ಒಂದು ಸ್ವಲ್ಪ ತಡವಾಗಿ ಮಾರ್ತಕ್ಕಂಥ ಬೆಳೆಗಳಲ್ಲಿ ಈಗಿನ 50-70 ಹೂವು ಆಡ್ತಾ ಇದೆ. ಎಲ್ಲೆಲ್ಲಿ ನೀರು ನಿಂತೋಗಿದೆ ಅಲ್ಲಿ ಪೈಟಸ್ತರ ಮಚ್ಚ ರೋಗ, ಆಗಲೇ ನಾನು ಹೇಳಿದಂತೆ ಬೇರು ಕೊಳೆ ರೋಗ ಕಂಡು ಬಂದಿದೆ. ಆದರೆ ಹಸಿರು ಕೀಡೆಯ ಬಾಧೆ ಎಲ್ಲಿ ಸಿಂಪಡಣೆ ಮಾಡಿದರೆ ಅಲ್ಲಿ ನಿಯಂತ್ರಣದಲ್ಲಿದೆ. ಎಲ್ಲಿ ಒಂದು ಎಕರೆ ಈಗಾಗಲೇ 10-12 ದಿವಸ ಆಯ್ತು ಈ ಮೋಡ ಕವಿದ ವಾತಾವರಣದಿಂದ ರೈತರು ಈ ತಿಳಿ ಆಗಲಿ ಅಥವಾ ಬಿಸಿ ಬೀಳಿ ಅಂತ ಕಾಯ್ತಕ್ಕಂಥ ಪ್ರದೇಶದಲ್ಲಿ ಅಂತ ಅವರ ಹೊಲದಲ್ಲಿ ಕೀಡೆಯ ಬಾಧೆ ಜಾಸ್ತಿ ಆಗ್ತಿದೆ, ಆರ್ಥಿಕ ಮಟ್ಟ ಮೀರಿದೆ. ಇನ್ನು ಕಡಲೆ ಬೆಳೆ ಕೂಡ ಉತ್ತಮವಾಗಿದ್ದರೂ ಅಲ್ಲಲ್ಲಿ ಎಲೆ ತಿನ್ನುವ ಕೀಟದ ಬಾಧೆ ಹೆಚ್ಚಾಗಿ ಕಂಡುಬಂದಿದೆ. ಜೋಳದಲ್ಲಿ ಸುಳಿ ನೊಣ ಮತ್ತು ಲದ್ದಿ ಹುಳದ ಬಾಧೆ ಹೆಚ್ಚಾಗಿ ಅಂದರೆ ಈ ಅರೆ ಸೈನಿಕ ಹುಳುವಿನ ಬಾಧೆ ಹೆಚ್ಚಾಗಿ ಕಂಡುಬಂದಿದೆ. ಕುಸುಬೆ ಬೆಳೆ ಉತ್ತಮವಾಗಿದೆ, ಅಲ್ಲಲ್ಲಿ ಎಲೆ ತಿನ್ನುವ ಕೀಡೆ ಕೂಡ ಕಂಡಿದೆ. ನಂತರ ಈ ಚಿತಾಪುರ್ ಶಹಾಬಾದ್ ಭಾಗಕ್ಕೆ ಹೋದರೆ ಮಾಡ್ಗೋಳು, ಮೊರಗೋಳು, ಬಾಗೋಡಿ, ಕದರಿಗಿ, ಎರದಾಳು, ನಾಲ್ವಾರು, ಹಾಲು ಕೆ, ಆಲೂರ್ ಬಿ, ಒನ್ನ ಗುಟ್ಕ, ಇಂಗಳಗಿ, ಶಹಾಬಾದ್, ಬಂಕೂರ್, ಮಾಲಗತ್ತಿ, ರಾವೂರ್, ಚಿತಾಪುರ ತಾಲೂಕಿನ ಸುತ್ತಮುತ್ತಲಿನಲ್ಲಿ ಈ ಒಂದು ಸಮೀಕ್ಷೆ ಮಾಡಲಾಯಿತು. ಈ ಎಲ್ಲ ಪ್ರದೇಶದಲ್ಲಿ ತೊಗರಿ ಬೆಳೆ ವಿವಿಧ ಹಂತದಲ್ಲಿದೆ. ಇಲ್ಲಿನೂ ಕೂಡ ಒಂದು ಆಗಲೇ ಕೆಲವೊಂದು ಕಡೆ ಕಾಯಿ ಮಾರ್ತಾ ಇದ್ದಾವೆ, ಇನ್ನೂ ಕೆಲವೊಂದು ಕಡೆ ಇನ್ನು ಹೂವಾಡುವ ಹಂತದಲ್ಲಿದೆ. ಇಂಥ ಒಂದು ಬೆಳೆಯಲ್ಲಿ ಎಲ್ಲಿ ಹೂವಾಡುವ ಹಂತದಲ್ಲಿದೆ ಅಲ್ಲಿ ಈ ಮೋಡ ಕೊಯ್ದ ವಾತಾವರಣ ಇರೋದರಿಂದ ಹೂಗಳು ಉದುರುವಂಥ ಸಮಸ್ಯೆ, ಮತ್ತು ಅಲ್ಲಲ್ಲಿ ಈ ಒಂದು ಹೂವಿನ ಮೇಲೆ ಶಿಲೀಂಧ್ರ ಬೆಳೆದು ಮಗ್ಗಿನ ಮೇಲೆ ಶಿಲೀಂಧ್ರ ಬೆಳೆದು ಕಪ್ಪಾಗಿ ಒಣಗುವಂತಹ ಸಂದರ್ಭಗಳು ಬಹಳಷ್ಟು ಕಂಡುಕೊಂಡಿದ್ದೇವೆ, ಕಾಣಿಸಿಕೊಂಡಿದೆ. ಮತ್ತು ಎಲ್ಲಿ ಹಸಿರು ಕೀಡೆ ಬಾಧೆ ಹೂವು ಜಾಸ್ತಿಯಲ್ಲಿದೆ ಅಂಥ ಬೆಳೆಯಲ್ಲಿ ಹಸಿರು ಕೀಡೆ ಬಾಧೆ ಕೂಡ ಆರ್ಥಿಕ ಮಟ್ಟ ತಲುಪುವ ಹಂತದಲ್ಲಿದೆ. ಅಲ್ಲಲ್ಲಿ ಹೂವು ಉದುರಿಗೆ ಕಾಣಿಸಿಕೊಂಡಿದೆ, ನೆಟ್ಟೆ ರೋಗದ ಬಾಧೆ ಹೆಚ್ಚಾಗಿದೆ. ಇನ್ನು ಜೋಳದಲ್ಲಿ ಲದ್ದಿ ಹುಳುವಿನ ಬಾಧೆ ಕಂಡಿದ್ರೆ ಶೇಂಗಾ ಬೆಳೆಯಲ್ಲಿ ತಂಬಾಕಿನ ಕೀಡೆ ಅತಿ ಹೆಚ್ಚಾಗಿ ಕಂಡುಬಂದಿದೆ. ಕಡಲೆ ಬೆಳೆಯಲ್ಲಿ ಹಸಿರು ಕೀಡೆ ಇದೆ. ಈ ರೀತಿಯಾಗಿ ಕಡಲೆಯಲ್ಲಿ ಅಲ್ಲಲ್ಲಿ ಎಲ್ಲಿ ನೀರು ನಿಂತು ಹೋಗಿದೆ, ಜಾಸ್ತಿ ಮಳೆ ಆಗಿದೆ, ಅಲ್ಲಿ ನೆಟೆ ರೋಗ ಹಾಗೂ ಬೇರು ಕೊಳೆ ರೋಗ ಕಾಣಿಸಿಕೊಂಡಿದೆ. ಕುಸುಬೆಯಲ್ಲಿ ಕೂಡ ಎಲೆ ತಿನ್ನು ಉಳಿದ ಬಾಧೆ ಇದೆ. ಇನ್ನು ಕಲಬುರಗಿ ಕಮಲಾಪುರ ತಾಲೂಕು ಅಂಕಲಗ, ಸಿರ್ಗಾಪುರು, ಕುರಿಕೋಟ, ಕಮಲಾಪುರ್, ನಾವರಿಗೆ ಹೀಗೆ ಈ ಒಂದು ಕೆರೆ ಬೋಸ, ನಂದಿಕೂರು, ಪರ್ತಾಪ, ಈ ರೀತಿಯಾಗಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಸಮೀಕ್ಷೆ ಮಾಡಲಾಗಿ ಇಲ್ಲಿ ಕೂಡ ಬೆಳೆ ಬಹುತೇಕ ಕಾಯಿ ಕಟ್ಟುವ ಹಂತದಲ್ಲಿ, ಚಳ್ಳಿ ಹಂತದಲ್ಲಿದೆ. ಕೆಲವೇ ಕೆಲವು ಪ್ರದೇಶದಲ್ಲಿ ಯಾವುದು ತಡವಾಗಿ ಬಿತ್ತರೆ ಅಲ್ಲಿ ಇನ್ನು ಹೂವು ಆಗ್ತಾ ಇದೆ. ಎಲ್ಲಿ ಒಂದು ಚಳ್ಳಿ ಮತ್ತು ಹೂವು ಆಗುವಂತದಲ್ಲಿ ಎಲ್ಲಿ ದಟ್ಟವಾಗಿದೆ ಬೆಳೆ, ಎಲ್ಲಿ ದಟ್ಟವಾಗಿದೆ, ನಾನು ಎಲ್ಲ ತಲುಪಲು ಹೇಳ್ಬೇಕಾದ್ರೆ ಎಲ್ಲಿ ದಟ್ಟವಾಗಿದೆ ಅಂತಂದ್ರೆ ಜಾಸ್ತಿ ದಟ್ಟಣೆ ಆಗಿದ್ದು ಸ್ಪೇಸಿಂಗ್ ಕಡಿಮೆ ಕೊಟ್ಟಿದ್ದು ಅಂತ ಬೆಳೆಯಲ್ಲಿ ಈ ಒಂದು ತಂಪು ಮತ್ತು ಈ ಜಿಟಿ ಜಿಟಿ ಮಳೆಯಿಂದ ಮೋಡ ಕವಿದ ವಾತಾವರಣದಿಂದ ಈ ಶಿಲೀಂಧ್ರ ಎಲೆ ಮೇಲೆ ಮತ್ತು ಈ ಕಾಯಿ ಮಗು ಮೇಲೆ ಚುಕ್ಕಿಯ ಒಂದು ಆಕಾರದಲ್ಲಿ ಗೋಲಾಕಾರದಲ್ಲಿ ಬೆಳೆದು ಇವುಗಳ ಒಣಗ್ಲಿಕ್ಕೆ ಒಂದು ಚುಕ್ಕಿ ಬರಲಿಕ್ಕೆ ಕಾಣುವಂತ ಶಿಲೀಂಧ್ರ ಬಾಧೆ ಕಾಣಿಸ್ಕೊಳ್ತಾ ಇದೆ. ಅದಲ್ಲೇ ಅಲ್ಲಲ್ಲೇ ಹಸಿರು ಕಿಡಿಕು ಬಾಧೆ ಕೂಡ ಕಾಣಿಸ್ಕೊಂಡಿದೆ. ಇನ್ನು ಜೇವರಿಗೆ ಎದ್ರಾಮಿ ಮತ್ತು ಭಾಗದಲ್ಲಿ ನೋಡೋಕ್ಕಾಗಲಿ ಕಟ್ಟೆ ಸಂಗಾಮಿ ರದ್ದೆವಾಡಗಿ ಅವರಾದು ಕೆಲ್ಲೂರು ಆಂದೋಲ ಬೀರಾಳಬಿ ಬೀರಾಕೆ ರಾಂಪೂರು ರಾಜೋಳು ಮರಿಗೋಳು ಮಲ್ಲಾಬಿ ಗೌಡೂರು ಚೆನ್ನೂರು ಗ್ರಾಮಗಳಲ್ಲಿ ಈ ಒಂದು ರೋಗ ಮತ್ತು ಕೀಟಗಳ ಸಮೀಕ್ಷೆ ಮಾಡಲಾಯಿತು. ಇಲ್ಲಿ ಕೂಡ ಎಲ್ಲಿ ಟಿ ಎಸ್ ಬೆಳೆ ಮತ್ತು ಗುಳ್ಳೆಯಾಳ ಹಾಕಿದ್ದಾರೆ ಅಲ್ಲಿ ಸಂಪೂರ್ಣವಾಗಿ ಕಾಯಿ ಕಟ್ಟಿದೆ. ಇನ್ನು ಗುಳ್ಳೆಯಾಳದಲ್ಲಿ ನಟರೋಗದ ಬಾಧೆ ಹೆಚ್ಚಾಗಿದೆ. ಜಿ ಆರ್ ಜಿ ತಳಿ ಹಾಕಿದಲ್ಲಿ ಉತ್ತಮವಾಗಿದೆ, ಉತ್ತಮವಾದ ಬೆಳೆ ಇದೆ, ಬಹಳ ಚೆನ್ನಾಗಿ ಬೆಳೆದು ಉತ್ಸಾಹ ಬೆಳೆದಿದೆ. ಇಲ್ಲಿ ಕೂಡ ಒಂದು 50-60% ಹೂವು ಆಡುತ್ತಿದೆ ಮತ್ತು ಚಳಿ ಹಂತದಲ್ಲಿದೆ. ಇಂತಹ ಒಂದು ಪ್ರದೇಶದಲ್ಲಿ ಕೂಡ ಮೋಡ ಕವಿದ ವಾತಾವರಣ ಇರುವುದರಿಂದ ಹೂ ಉದುರುವಿಕೆ ಮತ್ತು ಗೊಡ್ಡು ರೋಗ ಹೆಚ್ಚಾಗಲು ಕಾರಣವಾಗಿದೆ. ಕೆಲವೊಂದು ಪ್ರದೇಶದಲ್ಲಿ ಗೊಡ್ಡು ರೋಗ ಈ ಒಂದು ತಂಪಾದ ವಾತಾವರಣ ಒಂದು ಮೋಡ ಕವಿದ ವಾತಾವರಣ ಇದ್ದು ಇದರಿಂದ ಗೊಡ್ಡು ರೋಗ ಕೂಡ ಅಲ್ಲಲ್ಲಿ ಹೆಚ್ಚಾಗ್ತಿ ಕಂಡು ಬರ್ತಾ ಇದೆ. ಹಸಿರು ಕಾಯಿ ಕುಕ್ಕದ ಬಾಧೆ ಕೆಲವು ಪ್ರದೇಶದಲ್ಲಿ ಆರ್ಥಿಕ ನಷ್ಟ ರೇಖೆ ದಾಟಿದೆ. ಕಾಯಿನೊಣ ಮತ್ತು ಮೆಕ್ಕಳಿ ಬಾಧೆ ಕೂಡ ಕಂಡಿದೆ. ರೈತರು ಕೀಟಗಳು ಅದೊಟ್ಟಿಗಾಗಿ ಸಿಂಪಡಣೆ ಮಾಡುತ್ತಿದ್ದಾರೆ. ಅವರು ಕೂಡ ಸೂಕ್ತವಾದ ಮಾಹಿತಿಯನ್ನು ಒದಗಿಸಲಾಗಿದೆ. ಇನ್ನು ಕೆಲವೊಂದು ಇಲ್ಲಿ ಕೂಡ ಕಡಲೆ ಮತ್ತು ಜೋಳದಲ್ಲಿ ಮತ್ತು ಈ ಒಂದು ಕುಸುಬೆಯಲ್ಲಿ ಎಲೆ ತಿನ್ನುವಳು ಎನ್ನುವ ಬಾಧೆ ಕಂಡು ಬಂದಿದೆ. ಇನ್ನು ಸೇಡಂ ತಾಲೂಕಿನ ಮೊಳಕೇಡ ಅಳ್ಳುಳ್ಳಿ ಕಲಕಾಂಬ ಸೇಡಂ ಕೋಡ್ಲಾ ನೀಲಹಳ್ಳಿ ಜವಾಹರ್ ನಗರಗಳ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಮೀಕ್ಷೆ ಮಾಡಲಾಯಿತು. ಇಲ್ಲಿ ತೊಗರಿ ಬೆಳೆ ಬಹುತೇಕ ಪ್ರದೇಶದಲ್ಲಿ ಹೂವಾರುವ ಮತ್ತು ಇನ್ನು ಕಾಯಿ ಕಟ್ಟುವ ಹಂತದಲ್ಲಿದೆ. ಅಲ್ಲಲ್ಲಿ ಪೈಟಪ್ತರ ಮಚ್ಚೆ ರೋಗ ಮತ್ತು ಈ ಎಲೆ ಚುಕ್ಕಿ ರೋಗ ಆಗಲೇ ಹೇಳದಂತೆ ಈ ಒಂದು ಮಗು ಅದರೂ ಒಣಗುವುದು ಅಥವಾ ಹೂವು ಒಣಗಿಬಿಡೋದು, ಮಗು ದೊಡ್ಡದಾಗಲೇ ಅಲ್ಲೇ ಗಿಡದಲ್ಲೇ ಒಣಗಿಬಿಟ್ಟು ಕರ್ರಿಗೆ ಕಪ್ಪಾಗುವಂತಹ ಒಂದು ಲಕ್ಷಣಗಳು ಕೂಡ ಕಂಡಿದ್ದಾವೆ. ಅದರಲ್ಲಿ ಹಸಿರು ಕಾಯಿ ಕುರುಕದ ಬಾಧೆ ಕೆಲವು ಪ್ರದೇಶದಲ್ಲಿ ಹೆಚ್ಚಾಗಿದೆ. ಹಿಂಗಾರು ಬೆಳೆಗಳಾದ ಕುಸುಬಿಯಲ್ಲಿ ಮತ್ತು ಕಡಲೆಯಲ್ಲಿ ಮತ್ತು ಇನ್ನು ಜೋಳದಲ್ಲಿ ಎಲೆ ತಿನ್ನುವ ಕೀಟಗಳ ಬಾಧೆ ಅಂದರೆ ಜೋಳದ ಲದ್ದುಳಿನ ಬಾಧೆ ಜಾಸ್ತಿ ಆಗಿದರೆ ಕುಸುಬಿ ಮತ್ತು ಕಡಲೆಯಲ್ಲಿ ಎಲೆ ತಿನ್ನುವ ಕೀಟಗಳ ಬಾಧೆ ಜಾಸ್ತಿ ಇದೆ. ಅದನ್ನೇ ಈ ಸೇಡನ್ ತಾಲೂಕಿನ ಕೆಲವು ಭಾಗಗಳಲ್ಲಿ ಈ ಶೇಂಗಾವನ್ನು ಬೆಳೀತಾರೆ. ಈ ಒಂದು ಬಾರ್ಡರ್ ಆಫ್ ದಿ ಕರ್ನಾಟಕ ಕಡೆಯ ಒಂದು ಆಂಧ್ರದ ಒಂದು ಏನು ತೆಲಂಗಾಣದ ಬಾರ್ಡರ್ ಮತ್ತು ಕರ್ನಾಟಕ ಅಲ್ಲಿ ಶೇಂಗಾದ ಬೆಳೆ ಜಾಸ್ತಿ ಬೆಳೀತಾರೆ. ಅಲ್ಲಿ ಕೂಡ ಇಲ್ಲಿ ತಂಬಾಕಿನ ಕೀಡೆಯ ಬಾಧೆ ಹೆಚ್ಚಾಗಿ ಕಂಡು ಬಂದಿದೆ. ಒಟ್ಟಾರೆ ಎಲ್ಲ ತಾಲೂಕುಗಳ ಮಾಹಿತಿ ಜಿಲ್ಲೆಯಾದ್ಯ ಅಂತ ಹೇಳಬೇಕಂದ್ರೆ ತೊಗರಿ ಬೆಳೆ ಮಧ್ಯಮದಿಂದ ಉತ್ತಮವಾಗಿದೆ. ಜೀವರಿಗೆ ಎಡ್ರಾಮಿ ಅಫಜಲ್ಪುರ ಆಳಂದ ಮತ್ತು ಕಲಬುರಗಿಯ ತಾಲೂಕಿನಲ್ಲಿ ತೊಗರಿ 100% ಹೂ ಬಿಟ್ಟಿದ್ರೆ ಅಲ್ಲಲ್ಲಿ ಕಾಯಿ ಕಟ್ಟಿರ್ತದೆ. ಕೆಲವು ಪ್ರದೇಶದಲ್ಲಿ ಇನ್ನು ಕಾಯಿ ಮಾಗುವಂತದಲ್ಲೂ ಕೂಡ ಇದೆ. ಆದರೆ ಕಾಯಿ ನೋಡಿದ ಬಾಧೆ ಪ್ರಾರಂಭ ಆಗಿದೆ. ಚಿತ್ತಾಪುರ್ ಶಹಾಬಾದ್ ಸೇಡಂ ಕಾಳಗಿ ಚಿಂಚೋಳಿ ಮತ್ತು ಮಹಾ ತಾಲೂಕುಗಳಲ್ಲಿ ಸುಮಾರು 70-80% ಹೂ ಆಡುವ ಹಂತದಲ್ಲಿದೆ. ಕೆಲವೆಡೆ ಕಾಯಿ ಕಟ್ತಾ ಇದೆ. ಒಟ್ಟಾರೆ ಹೇಳಬೇಕಪ್ಪ ಅಂದ್ರೆ ನಿರಂತರವಾದ ಮೋಡ ಕವಿದ ವಾತಾವರಣ, ತುಂತುರು ಮಳೆ, ಈ ಒಂದು ಸೈಕ್ಲೋನ್ನಿಂದ ಬರ್ತಕ್ಕಂಥ ಮಳೆಯಿಂದಾಗಿ ಬೆಳೆಯಲ್ಲಿ ಅತಿಯಾದ ತೇವಾಂಶ ಜಾಸ್ತಿ ಆಗಿ ಅಂದರೆ ಬೆಳೆಯ ಒಂದು ಆದ್ರತೆ ಪ್ರಮಾಣ ಆದ್ರತೆ ಜಾಸ್ತಿ ಆಗಿ ಮುಂಜಾನೆ ಹೊತ್ತು ಡಿ ಅಂತೀವಿ ಅಥವಾ ನಾವೇನು ಇಬ್ಬನಿ ಅಂತೀವಿ ಅದು ಕೂಡ ಜಾಸ್ತಿ ಬೀಳೋದ್ರಿಂದ ಇಲ್ಲಿ ಏನಾಗಿದೆ ಅಂದರೆ ಈ ಕ್ರೀಡೆಯ ಅಭಿವೃದ್ಧಿಗೆ ಕ್ರೀಡೆಗಳ ಅಭಿವೃದ್ಧಿಗೂ ಕೂಡ ಪೂರಕವಾಗಿದೆ. ಅದೇ ರೀತಿಯಾಗಿ ರೋಗಕಾರಕ ಶಿಲೀಂಧ್ರಗಳು ಕೂಡ ಈ ಒಂದು ಎಲೆ ಚುಕ್ಕಿ ರೋಗ ಅಥವಾ ಮೊಗ್ಗು ಮತ್ತು ಹೂ ಒಣಗುವಂತಹ ರೋಗ ಜಾಸ್ತಿಯಾಗಿ ಕಂಡು ಬರಲಿಕ್ಕೆ ಕಾರಣ ಆಗಿಲ್ಲ. ಒಟ್ಟಾರೆ ಹೇಳ್ಬೇಕಪ್ಪ ಅಂತಂದ್ರೆ ಈ ಒಂದು ಸಮೀಕ್ಷೆಯ ವರದಿ ಏನ್ ಹೇಳ್ತದೆ, ರೈತರು ಆದಷ್ಟು ಈ ಒಂದು ಜೋಳದಲ್ಲಿ ಲದ್ದಿ ಉಳಿನ ಬಾರಿಗೆ ಸಿಂಪಡಣೆ ಕೈಕೋಬೇಕು, ಮತ್ತೆ ಕಡಲೆಯಲ್ಲಿ ಕೂಡ ಒಂದು ಹಸಿರು ಕೀಡೆ ಬಾರಿಗೆ ತೊಗರಿಯಲ್ಲಿ ಅಲ್ಲಲ್ಲಿ ಯಾರ ರಾಜ್ಯದಲ್ಲಿ ಜಾಸ್ತಿ ಕೀಡೆ ಕಾಣುತ್ತೋ ಅದಕ್ಕೂ ಕೂಡ ನಿರ್ವಹಣೆ ಮಾಡುವಂತ ಅವಶ್ಯಕತೆ ಇದೆ. ಎಲ್ಲಿ ಯಾರು ಕುಸುಬೆ ಹಾಕಿದಿರಿ ಅಲ್ಲಿ ಕೂಡ ಕೆಲವೊಂದು ಹೊಲದಲ್ಲಿ ಈ ಒಂದು ಎಲೆ ತಿನ್ನುವ ಕೀಡೆ ಅಂದ್ರೆ ಅದು ಕೂಡ ಜಾಸ್ತಿ ಆಗಿದೆ ಅಂದ್ರೆ ಕಾಣಿಸ್ಕೊಳ್ತಾ ಇದೆ. ಅದನ್ನು ಕೂಡ ತಾವು ನಿರ್ವಹಣೆ ಮಾಡಿ ಅದನ್ನು ಕೀಟಗಳ ಸಂಖ್ಯೆ ನೋಡಿಕೊಂಡು ಅಲ್ಲಿ ಏನಾದರೂ ನೈಸರ್ಗಿಕ ಶತ್ರುಗಳು ಕಡಿಮೆ ಇದ್ರೆ ಅಂತಲ್ಲಿ ತಾವು ನಿರ್ವಹಣೆಯನ್ನು ಮಾಡುವಂತ ಅವಶ್ಯಕತೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಂತರ ನಿರ್ವಹಣೆ ಕ್ರಮಗಳಿಗೆ ಬರೋಣ. ನಿರ್ವಹಣೆ ಕ್ರಮಗಳು ಸಮಗ್ರಕ್ಕೆ ಒಂದು ಬೆಳೆ ನಿರ್ವಹಣೆ ಮುಂದಿನ 7 ದಿನಗಳವರೆಗೆ ಅಂದ್ರೆ ತೊಗರಿಯಲ್ಲಿ ಮತ್ತು ಕಡಲೆಯಲ್ಲಿ ಹಸಿರು ಕಾಯಿ ಕೊರಕದ ನಿರ್ವಹಣೆಗಾಗಿ ಎಮಾಮೆಟ್ಟಿನ್ ಬೆಂಜೋಯೇಟ್ ಅಂದ್ರೆ ಪ್ರೋಕ್ಲೇಮು ಮಿಸೈಲು ಬೇರೆ ಬೇರೆ ಹೆಸರುಗಳಿಂದ ಈ ಶಾವಿಗೆ ಅಂತಕ್ಕಂಥದ್ದು ಏನು ಪುಡಿ ಬರ್ತಾ ಇದೆ ಇದನ್ನು 0.2 ಗ್ರಾಮ್ ಅಂದ್ರೆ ಪ್ರತಿ 10 ಲೀಟರ್ ನೀರಿಗೆ 2 ಗ್ರಾಮ್ನಷ್ಟು ಅಥವಾ ಕ್ಲೋರೋ ಆಂತ್ರಾನಿಲಿ ಪ್ರೂಲ್ 0.2 ಮಿಲಿ ಪರ್ ಲೀಟರ್ ಅಂದ್ರೆ ಇದು ಕೂಡ 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಅಥವಾ 60 ಮಿಲಿ ಪ್ರತಿ ಎಕರೆಗೆ ಸಿಂಪಡಣೆ ಮಾಡಬೇಕು. ಕಡಲೆಯಲ್ಲಿ ಆದ್ರೆ 40 ಮಿಲಿ ಪ್ರತಿ ಎಕರೆಗೆ ಹೋಗ್ಬೇಕು. ಫ್ಲೂ ಬೆಂಡಮೈಡ್ ಅಂತಕ್ಕಂಥ ಔಷಧಿಯನ್ನು ಕೂಡ ನಾವು 1 ml ಪ್ರತಿ 10 ಲೀಟರ್ ನೀರಿಗೆ ಅಥವಾ 30 ಮಿಲಿ ಪ್ರತಿ ಎಕರೆಗೆ, ತೊಗರಿಯಲ್ಲಿ 20 ಮಿಲಿ ಪ್ರತಿ ಎಕರೆಗೆ ಕಡ್ಡೆಯಲ್ಲಿ ಬಳಸಿ ಈ ಕೀಟಗಳನ್ನ ಹತೋಟಿಯಲ್ಲಿ, ಹಸಿರು ಕೀಡಿಯನ್ನು ಹತೋಟಿಯಲ್ಲಿ ಇಡ್ಬೋದು. ಇನ್ನು ತೊಗರಿಯಲ್ಲಿ ಎಲೆ ಚುಕ್ಕಿ ರೋಗ, ಯಾಕಂತಂದ್ರೆ ಈ ಎಲೆ ಚುಕ್ಕಿ ರೋಗದಿಂದ ಮೊಗ್ಗು ಹೂವು ಕಪ್ಪಾಗಿ ಒಣಗಿ ಬಿಟ್ಟು ಅಲ್ಲೇ ಗಿಡದಲ್ಲಿ ಇದಾಗ್ತವೆ. ಯಾಕಂತಂದ್ರೆ ಇದೆಲ್ಲ ಆಗ್ತಾ ಇರೋದು ಕಾರಣ ಈ ಎಲೆಗಳ ಮೇಲೆ ಈ ಶಿಲೀಂಧ್ರ ಬೆಳೀತದೆ. ಈ ಹೂಗಳ ಮೇಲೆ ಮಗುಗಳ ಮೇಲೆ ಶಿಲೀಂಧ್ರ ಬೆಳೆದು ಆ ಶಿಲೀಂಧ್ರ ಇವುಗಳನ್ನ ಉದುರಲಿಕ್ಕೆ ಮತ್ತು ಒಣಗಲಿಕ್ಕೆ ಕಾರಣ ಆಗ್ತದೆ. ಕಾರಣ ಇಲ್ಲಿ ಹೆಚ್ಚಾದ ಒಂದು ಗಾಳಿಯಲ್ಲಿ ಇರ್ತಕ್ಕಂಥ ತೇವಾಂಶ ಮತ್ತು ಉಷ್ಣತೆ ಕೂಡ ಕಡಿಮೆ ಇರೋದನ್ನ, 25 ಡಿಗ್ರಿಗಿಂತ ಕಡಿಮೆ ಉಷ್ಣತೆ ಇರೋದನ್ನ, ಮೋಡ ಕವಿದ ವಾತಾವರಣ, ತುಂತುರು ಮಳೆ, ಮುಂಜಾನೆ ಹೊತ್ತು 3-4 ತಾಸು ಈ ಒಂದು ಮಂಜು ಮತ್ತು ಇದರ ಜೊತೆ ಇಬ್ಬನಿ ಇದ್ದಾಗ ರೋಗದ ಬಾಧೆ ಹೆಚ್ಚಾಗಲಿಕ್ಕೆ ಕಾರಣ ಆಗ್ತದೆ. ಇದಕ್ಕಾಗಿ ರೈತರು ಮುಂಜಾಗ್ರತೆ ಕ್ರಮವಾಗಿ ಏನಪ್ಪಾ ಅಂದ್ರೆ ಈ ರೋಗದ ಚಿಹ್ನೆಗಳು ಕಂಡು ಬಂದಾಗ ಪ್ರತಿ ಲೀಟರ್ ನೀರಿಗೆ ಈ ರೋಗ ನಿರ್ವಹಣೆಗೆ, ಎಲೆ ಚುಕ್ಕೆ ರೋಗ ಅಥವಾ ಹೂ ಮಗು ಕಪ್ಪಾಗಿ ಒಣಗುವಂತ ರೋಗಕ್ಕೆ ಪ್ರತಿ ಲೀಟರ್ ನೀರಿಗೆ ಸಾಫ್ ಅಂತಕ್ಕಂಥ ಔಷಧಿ ಇದು ಎರಡು ಕೂಡಿರ್ತದೆ. ಇದನ್ನ 2.5 ಗ್ರಾಮ್ ಅಂದ್ರೆ 2.5 ಗ್ರಾಮ್ ಅಥವಾ ಕಾರ್ಬನ್ ಡೈಜಿನ್ 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇದನ್ನ ಮಾಡೋದ್ರಿಂದ ಈ ರೋಗದ ಬಾಧೆ ಕಡಿಮೆ ಆಗ್ತದೆ. ಇನ್ನ ತೊಗರಿಯಲ್ಲಿ ಇದಲ್ಲದೇ ಮೋಡ ಕವಿದ ವಾತಾವರಣದಿಂದ ಈ ಒಂದು ಆಬ್ಸೆಸಿನ್ ಲೇಯರ್ ಅಂತೀವಿ, ಈ ಒಂದು ತೊಗರಿ ಹೂವು ಮತ್ತು ಆ ಬೇಟಿನ ನದಿ ಮಧ್ಯದಲ್ಲಿ ಏನು ಈ ಒಂದು ಕಾಂಡ ಕತ್ಕೊಂಡಿದ್ದ ಹಳ್ಳಿ ಒಂದು ಆಬ್ಸೆಸಿನ್ ಲೇಯರ್ ಡೆವಲಪ್ ಆಗಿ ಇವುಗಳ ಉದುರ್ತಕ್ಕೆ ಕಾರಣ. ಇದರಲ್ಲಿ ಲಘು ಪೋಷಕಾಂಶಗಳ ಕೊರತೆ ಮತ್ತು ಒಂದು ಬೆಳೆ ವರ್ಧಕಗಳ ಕೊರತೆಯಿಂದಾಗಿ ಇದು ಆಗ್ತದೆ. ಇವುಗಳನ್ನ ನಿಲ್ಲಿಸಲಿಕ್ಕೆ ಈ ತೊಗರಿಯಲ್ಲಿ ಹೂವು ಮತ್ತು ಮಗ್ಗಿ ಉದುರೋದನ್ನ ನಿಲ್ಲಿಸಿ ಉತ್ತಮವಾದಂತ ಇಳುವರಿಯನ್ನ ಪಡಲಿಕ್ಕೆ ಮತ್ತು ಕಾಳುಗಳನ್ನ ದಪ್ಪುಗ ಮಾಡಲಿಕ್ಕೆ ರೈತರು ತಪ್ಪದೇ ಈ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿಯಲ್ಲಿ ಲಭ್ಯವಿರತಕ್ಕಂಥ ಪಲ್ಸ್ ಮ್ಯಾಜಿಕ್ ಅನ್ನ 2 kg ಪ್ರತಿ 200 ಲೀಟರ್ ನೀರಿಗೆ ಬೆರೆಸಿ, ಅಂದ್ರೆ 1 ಎಕರೆಗೆ ತೊಗರಿಯಲ್ಲಿ ಆದ್ರೆ 1 ಎಕರೆಗೆ 2 kg ಪುಡಿಯನ್ನ ಇದನ್ನ ಸಿಂಪಡಿಸಬೇಕು. ಅದೇ ರೀತಿಯಾಗಿ ಈ ಒಂದು ಕಡಲೆಯಲ್ಲಿ ಕೂಡ ಉತ್ತಮವಾದಂತ ಇಳುವರಿಯನ್ನ ಪಡೆಯಲು ಮತ್ತು ಒಂದು ಉತ್ತಮವಾದಂತ ಒಳ್ಳೆ ಕ್ವಾಲಿಟಿ, ಒಳ್ಳೆ ಉತ್ತಮ ಗುಣಧರ್ಮದ ಫಸಲನ್ನು ಪಡೆಯಲು, ಒಂದು ಇಳುವರಿಯನ್ನು ಹೆಚ್ಚಿಸಲು ಕೂಡ ಇದೇ ವಲಯ ಕೃಷಿ ಸಂಶೋಧನಾ ಕಲಬುರಗಿಯಲ್ಲಿ ಲಭ್ಯವಿರತಕ್ಕಂಥ ಚಿಟ್ಟಿ ಮ್ಯಾಜಿಕ್, ಕಡಲಿಗಾಗಿನೇ ವಿಶೇಷವಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಈ ಚಿಟ್ಟಿ ಮ್ಯಾಜಿಕ್ ಅನ್ನ ಇದು 1.5 kg ಪಾಕೆಟ್ ಒಂದು ಎಕರೆಗೆ ಬೇಕಾಗ್ತದೆ. ಈ ಒಂದು 1.5 kg ಪಾಕೆಟ್ ಒಂದು ಪಟ್ಟಣಗಳು ಪಾಕೆಟ್ಗಳು ಈ ಒಂದು ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿಯಲ್ಲಿ ಲಭ್ಯವಿರುತ್ತವೆ. ಇದನ್ನ ಹೆಚ್ಚಿನ ಮಾಹಿತಿಗಾಗಿ ನನ್ನ ಒಂದು ಫೋನ್ ನಂಬರ್ ಕೂಡ ಕೊಟ್ಟಿರ್ತೇನೆ, 9880 9880 3 2 3 7 0 7. ಇನ್ನೊಂದ್ಸರಿ ಹೇಳ್ತೀನಿ, ರೈತ ಬಾಂಧವರಿಗೆ ತಮಗೆ ಈ ಒಂದು ಪಲ್ಸ್ ಮ್ಯಾಜಿಕ್ ಅಥವಾ ಚಿಕ್ಕ ಮ್ಯಾಜಿಕ್ ಅವಶ್ಯಕತೆ ಇದ್ರೆ ಅಥವಾ ಕೀಟಗಳ ಬಗ್ಗೆ ಏನಾದರೂ ಮಾಹಿತಿಗಳು ಬೇಕಾಗಿದ್ರೆ, ನಿರ್ವಹಣೆ ಬಗ್ಗೆ ಮಾಹಿತಿ ಬೇಕಾದ್ರೆ ನನ್ನ ಸಂಖ್ಯೆಯನ್ನು ಮತ್ತೊಮ್ಮೆ ಬರ್ಕೊಳ್ಳಿ, 9880 3 2 3 7 0 7. ಈ ನಂಬರ್ಗೆ ಸಂಪರ್ಕಿಸಿ ತಾವು ಹೆಚ್ಚು ಮಾಹಿತಿ ಪಡಿಬಹುದು. ಇನ್ನು ಇತರ ಕೀಟಗಳಿಗೆ ಬಂದ್ರೆ ಕಾಯಿ ನೊಣ ನಿರ್ವಹಣೆ, ಥಯೋಮೆಥಾಕ್ಸಾಮು ಅಥವಾ ಇಂಡಾಕ್ಲೋಪ್ರೇಟ್, ಥಯೋಮೆಥಾಕ್ಸಾಮ್ ಅಂದ್ರೆ 0.2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ, ಇಂಡಾಕ್ಲೋಪ್ರೇಟ್ ಮಿಲಿ ಪ್ರತಿ ಲೀಟರ್ ನೀರಿಗೆ ಅಥವಾ ಸಿಫೇಟ್ 1 ಗ್ರಾಮ್, ಜೊತೆಗೆ 10 ಗ್ರಾಮ್ ಬೆಲ್ಲವನ್ನು ಬೆರೆಸಿ ಸಿಂಪಡಿಸಬೇಕು. ಇನ್ನು ಮೆಕ್ಕಳ ನಿರ್ವಹಣೆಗೆ ಕೂಡ ಮೇಲೆ ತಿಳಿಸಿದ ಥಯೋಮೆಥಾಕ್ಸಾಮ್, ಇಂಡಾಕ್ಲೋಪ್ರೇಟ್ ಅಥವಾ ಸಿಫೇಟ್ ಅನ್ನು ಕೂಡ ಬೆಲ್ಲ ಸೇರಿಸದೆ ಸಿಂಪಡಣೆ ಮಾಡಬಹುದು. ಇನ್ನು ಜೋಳದಲ್ಲಿ ಈ ಒಂದು ಫಾಲ್ ಸೈನಿಕ ಹುಳು ಅಥವಾ ಈ ನದಿ ಹುಳು ಏನಂತೀವಿ, ಇದನ್ನು ನಿರ್ವಹಣೆಗಾಗಿ ಮುಖ್ಯವಾಗಿ ಈಗ ಸುಳೆಯಲ್ಲಿ ಇರ್ತದೆ, ಅದಕ್ಕೆ ನಾವು ಈ ಒಂದು ಪತಂಗ ಗುಂಪು ಗುಂಪಾಗಿ ತತ್ತಿಗಳನ್ನು ಇಡ್ತದೆ, ಈ ತತ್ತಿಗಳ ಗುಂಪನ್ನ ಆಯ್ದು ಅಥವಾ ಮೊದಲನೇ ಹಂತದ ಕೀಡೆಗಳು ಕೂಡ ಗುಂಪಾಗಿರ್ತಾವ, ಆಯ್ದು ನಾಶಪಡಿಸಬಹುದು. ಅದಾದ ನಂತರ ಇನ್ನ ಕೀಟನಾಶಕಕ್ಕೆ ಬಂದ್ರೆ ಸಾಧ್ಯವಾದಷ್ಟು ಬೇವುಜನ್ಯ ಕೀಟನಾಶಕವನ್ನು ಕೂಡ ಬಳಸಬಹುದು. ಅಥವಾ ಇನ್ನ ಮೆಟ್ರೈಸಿಯಂ ಅನಿಸೋಪ್ಲಿ ಅಂತಕ್ಕಂಥ ಒಂದು ಶಿಲೀಂಧ್ರ ಕೂಡ ಇದಕ್ಕೆ ಉತ್ತಮವಾಗಿ ಕೆಲಸ ಮಾಡ್ತದೆ. ಆ ಮೆಟ್ರೈಸಿಯಂ ಅನಿಸೋಪ್ಲಿ ಅಂತಕ್ಕಂಥ ಶಿಲೀಂಧ್ರವನ್ನು 2-5 ಗ್ರಾಮ್ ಪ್ರತಿ ಲೀಟರ್ಗೆ ಬೆರೆಸಿ ಕೂಡ ನಾವು ಸುಳಿಯಲ್ಲಿ ಬೀಳುವಂತೆ ಹೊಡೆದ್ರೆ ಅಲ್ಲಿ ಈ ಕೀಟದ ಬಾಧೆಯನ್ನ ನಾವು ಒಂದು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಇಲ್ಲವಾದ್ರೆ ಇನ್ನ ಅತಿ ಹೆಚ್ಚಾಗಿದ್ರೆ ಕೀಟನಾಶಕಗಳನ್ನಾದ ಎಮಾಮೆಕ್ಟಿನ್ ಬೆಂಜೋಯೇಟ್, ಅದನ್ನ 0.4 ಗ್ರಾಮ್ ಪ್ರತಿ ಲೀಟರ್ಗೆ, ಅಥವಾ ಬಾರಾಜೈಡ್ ಅಂತಕ್ಕಂಥ 0.7 ಮಿಲಿ ಪ್ರತಿ ಲೀಟರ್ಗೆ, ಅಥವಾ ಸ್ಪಿನೆಟೋರಾಮ್ ಅಂತಕ್ಕಂಥದ್ದನ್ನ 0.5 ಮಿಲಿ ಪ್ರತಿ ಲೀಟರ್ಗೆ, ಅಥವಾ ಕ್ಲೋರೋ ಆಂಥರ್ನಲ್ಲಿ ಪ್ರೂಲ್ ಅದನ್ನ 0.3 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಮತ್ತು ಸಿಂಪರಣೆ ಮಾತ್ರ ಮಾಡುವಾಗ ರೈತರು ಎಚ್ಚರ ವಹಿಸಬೇಕಾಗಿದ್ದು ನೀರಿನ ಪ್ರಮಾಣ ಕನಿಷ್ಠ ಅಂದ್ರೆ 200 ಲೀಟರ್ ಸಿಂಪರಣೆ ದ್ರಾವಣ ಹೋಗ್ಬೇಕು, ಖರ್ಚಾಗಬೇಕು. ಮತ್ತು ಈ 200 ಲೀಟರ್ ಸಿಂಪರಣೆ ದ್ರಾವಣ ಆದಷ್ಟು ನಾವು ಸುಳಿಯೊಳಗೆ ಬೀಳುವಂತೆ ಸಿಂಪಡಿಸಬೇಕು. ಈ ಒಂದು ಜೋಳದ ಒಂದು ಸುಳಿ ಇರ್ತಲ್ಲ ಅದರಲ್ಲಿ ಜಾಸ್ತಿ ಬೀಳುವಂತೆ ಸಿಂಪಡಿಸುವುದರಿಂದ ಈ ಕೀಡೆಯನ್ನ ಸಮಗ್ರವಾಗಿ ನಿರ್ಮಿಸಬಹುದು. ಇನ್ನು ಶೇಂಗಾದಲ್ಲಿ ಬಂದರೆ ತಂಬಾಕಿನ ಕೀಡೆ ಹತೋಟಿ ಬಹಳಷ್ಟು ತಾವು ಅಲ್ಲೇ ಈಗಾಗಲೇ ನೋಡಿದ್ರಿ. ಈ ಒಂದು ವಾಟ್ಸಪ್ ಅಲ್ಲಿ ಫೋಟೋಗಳು ಹರಿದಾಗ್ತಾ ಇದೆ. ಜಾಸ್ತಿ ಒಂದು ಗಿಡದ ಕೆಳಗೆ 8-10 ಈ ತಂಬಾಕಿನ ಕೀಡೆಯ ಮರಿಗಳನ್ನ ನಾವು ಶೇಂಗಾದಲ್ಲಿ ಫೋಟೋದಲ್ಲಿ ಕಂಡಿದೀವಿ. ಕೆಲವೊಂದು ಕಡೆ ಈಗ ನಾವು ಸಮೀಕ್ಷೆ ಮಾಡ್ಲಿಕ್ಕೆ ಹೋಗುವ ಮೂಲಕಾದ್ರೂ ಸಾಕಷ್ಟು ಎಲೆಗಳನ್ನ ತಿಂದಿದ್ದಾವೆ. ಇಲ್ಲಿ ನಾವು ತೊಗರಿ ಹೇಳ್ಬೇಕಂದ್ರೆ ಒಂದು 2 ಗೋಲಾಕಾರವಾಗಿ ಚಾಳೆಸ್ ತರ ಗೋಲಾಕಾರವಾಗಿ ಅದು ಚಾಳೆಸ್ ಹೂವನ್ನೇ ಅಂತ ನಾವು ಕರಿತಿದ್ವಿ. ಅಂತ ಒಂದು ಈ ತಂಬಾಕಿನ ಕೀಡೆ ನಿರ್ವಹಣೆಗಾಗಿ ಏನಪ್ಪಾ ಅಂದ್ರೆ ತತ್ತಿ ಗುಂಪು ಗುಂಪಾಗಿರ್ತದೆ ಹೊಲದಲ್ಲಿ. ಮೊದಲನೇ ಹಂತದ ಮರಿಗಳನ್ನ ತತ್ತಿಗಳನ್ನ ಕೈಯಿಂದ ಹಾರಿಸಿ ನಾಶ ಪಡಿಸಬೇಕು. ಇನ್ನು ಇಲ್ಲಿ ಕೂಡ ಉತ್ತಮವಾಗಿ ಕೆಲಸ ಮಾಡ್ತಕ್ಕಂಥದ್ದು ಈ ನೊವೋರಿಯಾ ರಿಲಾಯ್ ಅಥವಾ ಮೆಟರೈಜಿಯಂ ರಿಲಾಯ್ ಅಂತಕ್ಕಂಥ ಸಿಲಿಂಡರ್ ಕೂಡ ಬಹಳ ಒಂದು ಉತ್ತಮವಾದಂತಹ ಒಂದು ಪರಿಣಾಮಕಾರಿಯಾದಂತಹ ಏನಪ್ಪಾ ಅಂದ್ರೆ ಇದು ಜೈವಿಕ ಕೀಟನಾಶಕವಾಗಿದೆ. ಈ ಒಂದು ಜೈವಿಕ ಸಿಲಿಂಡರ್ವನ್ನ ರೈತರು ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಸಿಗ್ತದೆ, ಇದರ ಲಭ್ಯ ಇದೆ. ಈ ಮೆಟರೈಜಮ್ ಅನಿಸುತ್ತೆ ಅಂತಕ್ಕಂಥ ಒಂದು ಜೈವಿಕ ಸಿಲಿಂಡರ್ನಾಶಕ. ಈ ಸಿಲಿಂಡರ್ನಾಶಕವನ್ನ 2-5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಈ ಒಂದು ಸಿಲಿಂಡರ್ ತಾನೇ ಬೆಳೆದು ಉತ್ತಮವಾದ, ಯಾಕಂದ್ರೆ ಶೇಂಗಾದ ವಾತಾವರಣ ಉತ್ತಮವಾಗಿರ್ತದೆ. ಯಾಕಂತಂದ್ರೆ ಅಲ್ಲಿ ಆದ್ರತೆ ಜಾಸ್ತಿ ಇರ್ತದೆ ಮತ್ತು ಯಾವತ್ತು ನೆಲೆಯಿರೋದನ್ನ ಕೀಟ ಯಾವಾಗಲೂ ಕೀಡಿ ಕೆಳಗಡೆ ಇರೋದ್ರಿಂದ ಈ ಒಂದು ಬಾಧೆಗೆ ಈ ಒಂದು ಸಿಲಿಂಡರದ ಮತ್ತು ಬಾಧೆಗೆ ತುತ್ತಾಗಿ ಸಿಲಿಂಡರದ ಒಂದು ರೋಗಕ್ಕೆ ತುತ್ತಾಗಿ ಕೀಡಿಗಳು ಸಾಯ್ತವೆ. ಇನ್ನು ಅದಾದಲ್ಲಪ್ಪ ಅಂತಂದ್ರೆ ಯಾವುದು ಇರಲಿಲ್ಲ, ಜಾಸ್ತಿ ನಮ್ಗೆ ಲಭ್ಯತೆ ಇಲ್ಲ, ನಮ್ಗೆ ತರ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಕೂಡ ಕೀಟನಾಶಕವಾದಂತಹ ಲ್ಯಾಂಡೋಸೈಲೋತ್ರಿನ್ 1 ಮಿಲಿ ಅಥವಾ ಎಮಮೆಕ್ಟಿನ್ ಬೆಂಜೋಯೇಟ್ 0.4 ಗ್ರಾಂ ಅಥವಾ ಬಾರಾಜಾಯ್ಡ್ 0.7 ಮಿಲಿ ಅಥವಾ ಸ್ಪಿನೋಟರಾಮ್ 0.5 ಮಿಲಿ ಅಥವಾ ಕ್ಲೋರೋ ಆಂಥಮಿಲಿ 0.3 ಮಿಲಿ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇದು ಇವತ್ತಿನ ಒಂದು ರೈತರು ಇನ್ನೂ ಹೆಚ್ಚಿನ ಒಂದು ಮಾಹಿತಿಗಾಗಿ ವಿಶೇಷವಾಗಿ ತಮ್ಗೆ ಏನಾದರೂ ಇನ್ನೂ ಹೆಚ್ಚೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ಒಂದು ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಲು ವಿನಂತಿಸಿಕೊಳ್ಳುತ್ತೇನೆ. ಆತ್ಮೀರೇ ಡಾಕ್ಟರ್ ರಾಜಪ್ಪ ಹಾವೇರಿಯವರು ಇಲ್ಲಿ ತನಕ ಯಾವ ರೀತಿ ಸಮೀಕ್ಷೆ ಆಯಿತು ಮತ್ತೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ತಿಳುವಳಿಕೆಯನ್ನ ತಮಗ ನೀಡಿದ್ದಾರೆ. ಈ ಕಾರ್ಯಕ್ರಮದ ಮೂಲಕ ತಮಗ ಒಂದು ಒಳ್ಳೆಯ ಮಾಹಿತಿ ಸಿಗ್ತಾ ಇದೆ ಅನ್ನುವಂತಹ ವಿಚಾರ ನಮ್ಮದು. ಹೆಜ್ಜೆ ಹೆಜ್ಜೆಗೂ ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ವಿಜ್ಞಾನಿಗಳ ಜೊತೆಗೆ ಮತ್ತು ಅಧಿಕಾರಿಗಳ ಜೊತೆಗೆ ಈ ಕಾರ್ಯಕ್ರಮವನ್ನ ನಾವು ತಮಗಾಗಿ ತರ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರ ತಾವು ವಿಜ್ಞಾನಿಗಳನ್ನ ಸಂಪರ್ಕ ಮಾಡಬಹುದು. ಅದಕ್ಕಾಗಿ ಡಾಕ್ಟರ್ ರಾಜಪ್ಪ ಹಾವೇರಿಯವರ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9808032307 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಡಾಕ್ಟರ್ ಹಾವೇರಿಯವರ ಜೊತೆಗೆ ಮಾತಾಡಬಹುದು. ಆಮೇಲೆ ತಮಗೇನು ಸಂಶಯಗಳದಾವ ಅವುಗಳನ್ನ ನಿವಾರಣೆ ಮಾಡಿಕೊಳ್ಬಹುದು. ಇಷ್ಟು ವಿಚಾರ ಮತ್ತು ಮಾಹಿತಿಯ ಜೊತೆಗೆ ಇವತ್ತಿನ ತೊಗರಿ ತಿರುಗಾಟವನ್ನ ಇಲ್ಲಿಗೆ ನಿಲ್ಲಿಸೋಣಂತ ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಮತ್ತೊಂದು ಸಮೀಕ್ಷಾ ವರದಿಯ ಜೊತೆಗೆ ಹಾಜರಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದುವರೆಗೆ ತೊಗರಿ ತಿರುಗಾಟ, ತೊಗರಿ ಹಸಿರು ಹುಳುವಿನ ಸಮೀಕ್ಷೆಯಾಧಾರಿತ ನಿರ್ವಹಣಾ ಕ್ರಮಗಳ ಕುರಿತು ತಜ್ಞರ ಮಾರ್ಗದರ್ಶನ ಕೇಳಿದರೆ. ಭಾಗವಹಿಸಿದವರು ಕಲಬುರಗಿ ಕೃಷಿ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ರಾಜಪ್ಪ ಹಾವೇರಿ, ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್, ಪ್ರಸ್ತುತಿ ಸೋಮಶೇಖರ್ ಎಸ್ರುಳಿ. ಈಗ ಕೇಳೋಣ ಚಿಕ್ಕಮಗಳೂರಿನ ಮಲ್ಲಪ್ಪ ರಾಮಣ್ಣ ಹಾಗೂ ಸಂಗಡಿಗರಿಂದ ಕರಡಿ ಕುಣಿತವನ್ನ. Thank you. ಕಡಿ ರಾಜ ನೀನು ಬೇಗನೆ ಬಾರಪ್ಪ ಬಾರಪ್ಪ ಕಡಿ ರಾಜ ನೀನು ಬೇಗನೆ ಬಾರಪ್ಪ ಸೈಬರ ಬಂದಾರ ಅವರಿಗೆ ಕೈಯ ಮುಗಿಯಪ್ಪ ಸೈಬರ ಬಂದಾರ ಅವರಿಗೆ ಕೈಯ ಮುಗಿಯಪ್ಪ ಬಾ ಕಡ್ಡಿ ರಾಜ ಇಲ್ಲಿ ಸೈಬರ್ ದೊಡ್ಡ ದೊಡ್ಡ ಸೈಬರ್ ಬಂದರ ಎಲ್ಲಾರು ಬಂದರ ಅವರಿಗಾದರೂ ಈ ತೇಜಿನ ಮೇಲೆ ಅವರಿಗೆ ಕೈಯ ಮುಂದೆ ಮುಗಿಯಪ್ಪ ಕಡ್ಡಿ ರಾಜ ಗಂಡನ ಮನಿ ಹೋಗುವಾಗ ಗಂಡನ ಮನಿ ಹೋಗುವಾಗ ಹೆಣ್ಣ ಮಕ್ಕಳ ಹಂಗ ಹೋಗುತ್ತಾರೋ ಗಂಡನ ಮನಿ ಹೋಗುವಾಗ ಹೆಣ್ಣ ಮಕ್ಕಳ ಹಂಗ ಹೋಗುತ್ತಾರೋ ಕಣ್ಣೀರ ತರ್ತಾರೋ ಮೂಕ ಸಣ್ಣಾಗಿ ಮಾಡ್ತಾರೋ ಕಣ್ಣೀರ ತರ್ತಾರೋ ಮೂಕ ಸಣ್ಣಾಗಿ ಮಾಡ್ತಾರೋ ಕಡಿರಜ ಹೆಣ್ಣು ಮಕ್ಕಳು ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗಕ್ರೆ ಹ್ಯಾಂಗ ಹೋಗುತ್ತಾರಪ್ಪ ಅಂದ್ರೆ ಅದ್ದಿ ದುಃಖ ಮಾಡುತ್ತಾರಪ್ಪ ಹ್ಯಾಂಗ ಮಾಡ್ತಾರ ತೋರಿಸುತ್ತ ಕಡಿರಜ ಅಳುತ್ತಾರ ಅಲ್ಲಿಂದ ತವ್ರ ಮನೆ ಹೋಗುವಾಗ ಅವರು ಹ್ಯಾಂಗ ಹೋಗ್ತಾರ ತವ್ರ ಮನೆ ಹೋಗುವಾಗ ಅವರು ಹ್ಯಾಂಗ ಹೋಗ್ತಾರೋ ಕುಲ ಕುಲ ನಗ್ತಾರೋ ಅವರು ತಕ್ಕ ತಕ್ಕ ಕುಣಿತಾರೋ ಕುಣಿಮುತ್ತ ಹೋಗ್ತಾರೋ ಅವರು ತಕ್ಕ ತಕ್ಕ ಕುಣಿತಾರೋ ಕಳರಿಜ ತವ್ರ ಮನೆಗೆ ಗಂಡ ಮನೆ ಬಿಟ್ಟು ತವ್ರ ಮನೆಗೆ ಹೋಗಕ್ರೆ ಹ್ಯಾಂಗ ಉಲ್ಲಾಸದಿಂದ ಹೋಗ್ತಾರ ಅದು ತೋರ್ಸಪ್ಪ ಕಡಿರಜ ತಕ ತಕ ತಕ ತಕ ಕುಣಿಯತ್ತಾರ ಅದ್ದೆ ಉಲ್ಲಾಸದಿಂದ ಮಾಡ್ತಾರೆ ಅವರು ಅಂದ್ರೆ ಕುಣಿದು ತೋರ್ಸಪ್ಪ ಹ್ಯಾಂಗ ತೋ ಕುಣಿತಾರ ಈ ಪ್ರಕಾರ ಅವರು ಹೆಣ್ಣು ಮಕ್ಕಳು ಮಾಡ್ತಾರಲ್ಲ ಯಾಯಿನಿ ಬಾರ ಏ ಮುತ್ತನಿ ಬಾರ ಕಡ್ಡಿ ತಾಯಿತ್ ತೋಗೋರಿ ಏ ಆಯಿನಿ ಬಾರ ಏ ಮುತ್ತನಿ ಬಾರ ಕಡ್ಡಿ ತಾಯಿತ್ ತೋಗೋರಿ ನಿಮಗ ಅಂದಕ್ಕೆ ಬರುದಿಲ್ಲ ಗೌವ ಭೂತ ಬಡುದಿಲ್ಲ ಅಂದಕ್ಕೆ ಬರುದಿಲ್ಲ ನಿಮಗ ಭೂತ ಬಡುದಿಲ್ಲ ಆಯಿ ಮುತ್ತ ಬರಿ ಯಾಕಂದ್ರ ಎಲ್ಲಾರು ಒಟ್ಟು ಮಂದಿ ಬರಿ ಯಾಕಂದ್ರ ಈ ಕಡ್ಡಿ ತಾಯ್ತಿ ತೊಂಡ್ರ ನಿಮ್ಮ ಮನ್ಯಾಗ ಮಕ್ಕಳು ಅಂಜಿಕೆ ಬರುದಿಲ್ಲ ನಿಮಗ ಹೆದರಿಕೆ ಬರುದಿಲ್ಲ ದೇವ ಪಿಸಾಸಿ ಅದು ಏನೂ ಆಗುದಿಲ್ಲ ಯಾಕಪ್ಪ ಕಡ್ಡಿ ರಾಜ ಒಂದರ ಕುಣದು ಹೇಳುವಂತ ನಾವು ಹ್ಯಾಂಗ ಆದ್ರ ಆತದ ಕಡ್ಡಿ ತಾಯ್ತಿಗಳು ತೊಂಡ್ರೆ ಒಂದು ಅಂಜಿಕೆ ಬರುವುದಿಲ್ಲ ಹೆದರಿಕೆ ಬರುವುದಿಲ್ಲ ಮನೆಯೊಳಗೆ ಬಹಳ ಚಂದ ಇರುತ್ತದೆ ಹಾಗೆ ಪ್ರಕಾರ ಏ ಮಾ ಮನಿ ಬಾರೋ ಏ ಆತಿನಿ ಬಾರ ಏ ಮಾ ಮನಿ ಬಾರೋ ಏ ಆತಿನಿ ಬಾರ ಕಡ್ಡಿ ತಾಯಿತ್ತು ತೋಗೋರಿ ಕಡ್ಡಿ ತಾಯಿತ್ತು ತೋಗೋರಿ ನಿಮಗ ಜಗಳ ಬರುದಿಲ್ಲ ನೀನು ದಾರು ಕುಡಿದಿಲ್ಲ ಜಗಳ ಬರುದಿಲ್ಲ ನೀವು ದಾರು ಕುಡಿದಿಲ್ಲ ಏಮ್ಮ ಬಾ ಬಾ ಎಲ್ಲಾರು ಬರೀ ಅತ್ತಿ ನೀನು ಬಾ ಈ ಕಡ್ಡಿ ತಾಯ್ತವನ್ನು ತೆಗೆದುಕೊಂಡು ಹೋದ್ರಂದ್ರ ದಾರು ಕುಡಿಯೋದಿಲ್ಲ ಸಿಗರೇಟ್ ಸೇದುದಿಲ್ಲ ಮನೆಯೊಳಗೆ ಗಂಡ ಹೆಂಡತಿ ಜಗಳು ಬರುದಿಲ್ಲ ಯಾಕಪ್ಪ ಗಂಡ ಹೆಂಡತಿ ಹ್ಯಾಂಗ ಕಚ್ಚಾಡ್ತಾರಪ್ಪ ಆ ಪ್ರಕಾರ ಗಂಡ ಹೆಂಡತಿ ಕಚ್ಚಾಡೋದು ಹೋಗುತ್ತದೆ ಎಲ್ಲ ಹೋಗ್ತದ ಅದರಂತೆ ಈಗ ಏ ಮೊಮ್ಮಗ ನೀ ಬಾರೋ ಏ ಅಳಿಯ ನನ್ನೀ ಬಾರೋ, ಏ ಮೊಮ್ಮಗ ನೀ ಬಾರೋ, ನೀ ಅಳಿಯ ನನ್ನೀ ಬಾರೋ. ಕಡ್ಡಿ ತಾಯಿತ್ತು ತೋಗೋರಿ, ಕಡ್ಡಿ ತಾಯಿತ್ತು ತೋರೋರಿ, ಶಿಕ್ಷಣ ಕಲಿತೀರಿ ನೀವು ಚಂದಾಗಿ ಓದ್ತೀರಿ, ಶಿಕ್ಷಣ ಕಲಿತೀರಿ ನೀವು ಚಂದಾಗಿ ಓದ್ತೀರಿ. ಬರಿ ಏತಮ್ಮ ನೀನು ಬಾ, ಹೇಳ್ಯ ನೀನು ಬಾ, ಯಾಕಂದ್ರ ಇಲ್ಲಿ ಅದ್ದುಣಿದಿಂದ ಕಡ್ಡಿ ಬಂದದ, ಅದ್ರ ತಾಯ್ತ ತಕ್ಕೊಂಡು ಮೈಯೊಳಗೆ ಟ್ರಂಕಿನೊಳಗೆ ಕಟ್ಟಿಕೊರಿ, ಯಾಕಂದ್ರ ಶಿಕ್ಷಣ ಆದ್ರೂ ಕಲಿತೀರಿ, ನೀವು ಚಂದಾಗಿ ಓದ್ತೀರಿ, ಈ ತಾಯ್ತ ಕಟ್ಟಿಕೊಳ್ಳಿ ನೀವು ಹುಚ್ಚಾಗಿ ತಿರುಗಿತೀರಿ, ಹೆಂಗಪ್ಪ ಓದೋದು ಹೆಂಗ ಮಾಡ್ತಾರ ತೋರಿಸುವಂತ ನಾವು. ಅಪ್ಪ ಕಡ್ಡಿ ರಜ, ಯಾಕಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಸಾಹೇಬರು ಬಂದರೆ ಅವ್ರಿಗೆ ನಮಸ್ಕಾರ ಒಂದು ಮಾಡು, ಯಾಕಂದ್ರೆ ಯವ್ವಾಯಿ ವನ್ಯಾರ ಕುರ್ಚಿ ಮ್ಯಾಲ ಕೂತಾನ, ಯವ್ವಾಯಿ ವನ್ಯಾರ ಕುರ್ಚಿ ಮ್ಯಾಲ ಕೂತಾರ, ಕಡ್ಡಿಯ ಮಾದಕರ ಚಂದ್ರಶೇಖರ ಸೂರುಕಾರವರ, ಕಡ್ಡಿಯ ಮಾದಕರ ಚಂದ್ರಶೇಖರ ಸೂರ ಮಾದಕರ. ಪಾ ಕಡ್ಡಿ ರಜ, ಇಲ್ಲಾದ್ರೂ ಕೂಡ ದೊಡ್ಡ ನಿಮ್ಮ ಕಡ್ಡಿ ಮಾಲಕರು ಬಂದಿರೋ ಅವರಿಗಾದ್ರೂ ನಾವು ನಮಸ್ಕಾರ ಮಾಡಪ್ಪ ಕಡ್ಡಿ ರಜ. ಆದ್ರೆ ಕಡ್ಡಿಯ ಮಾಲಕರ, ಕಡ್ಡಿಯ ಮಾಲಕರ ನಿನಗೆ ಗೊತ್ತಿಲ್ಲ ನವ್ವ, ಕಡ್ಡಿಯ ಮಾಲಕರ ನಿನಗ ಗೊತ್ತಿಲ್ಲ ನವ್ವ, ಚಂದ್ರಶೇಖರ ಅವರ ಇರ್ತಾರ ಜಲ, ಚಂದ್ರಶೇಖರ ಅವರು ಇರ್ತಾರ ಮೊರಲ್ಲ. ಬಾರಪ್ಪ ಕಡಿ ರಾಜ ನೀನು ಬೇಗನ ಬಾರಪ್ಪ, ಬಾರಪ್ಪ ಕಡಿ ರಾಜ ನೀನು ಬೇಗನ ಬಾರಪ್ಪ, ಸೈಬರ್ ಬಂದಾರ ಅವರಿಗೆ ಸಲಾಮ ಮಾಡಪ್ಪ, ಸೈಬರ್ ಬಂದಾರ ನೀನು ಸಲಾಮ ಮಾಡಪ್ಪ, ಬಾರಪ್ಪ ಕಡಿ ರಾಜ ನೀನು ಬೇಗನ ಬಾರಪ್ಪ, ಬೇಗನ ಬಾರಪ್ಪ, ಸೈಬರ್ ಬಂದಾರ ನೀನು ಸಲಾಮ ಮಾಡಪ್ಪ, ಸೈಬರ್ ಬಂದಾರ ನೀನು ಸಲಾಮ ಮಾಡಪ್ಪ. ಅಫಲ್ಪುರ ತಾಲೂಕ, ಅಫಲ್ಪುರ ತಾಲೂಕ ಮನುರ ಕಡಿಯಲ್ಲಿ ಇರುವಾಗ, ಅಫಲ್ಪುರ ತಾಲೂಕ ಮನುರ ಕಡಿಯಲ್ಲಿ ಇರುವಾಗ, ಮಾದೇವ ದೇವರ ನಮಗೆ ವರವಾಗನೋ, ಮಾದೇವ ದೇವರ ನಮಗೆ ವರವಾಗನೋ, ಬಾರಪ್ಪ ಕಡಿ ರಾಜ ರಾಜ ನೀನು ಬೇಗನ್ನ ಬಾರಪ್ಪ. ಇದುವರೆಗೆ ಚಿಕ್ಕಮಗಳೂರಿನ ಮಲ್ಲಪ್ಪ ರಾಮಣ್ಣ ಹಾಗೂ ಸಂಗಡಿಗರಿಂದ ಕರಡಿ ಕುಣಿತ ಕೇಳಿದ್ರೆ. ಈಗ ಮತ್ತೊಮ್ಮೆ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ